ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:17. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲೆಗಳತ್ತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರ. ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮೀನಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ. ಈ ಕುರಿತು ಮೀನು ಪೌಷ್ಟಿಕತೆ ತಜ್ಞರಾದ ಡಾಕ್ಟರ್ ಎಂಆರ್ ರಘುನಾಥ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ ಕೇಳಿ, ಮೀನಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ. ಈ ಕುರಿತು ಮೀನು ಪೌಷ್ಟಿಕತೆ ತಜ್ಞರಾದ ಡಾಕ್ಟರ್ ಎಂಆರ್ ರಘುನಾಥ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಘುನಾಥ್ ಅವರೇ. ನಮಸ್ಕಾರ ಜಗದೀಶ್. ಮೀನು ಒಂದು ಉತ್ತಮವಾದಂಥ ಪೌಷ್ಟಿಕಾಂಶ ಭರಿತ ಆಹಾರ ಅಂತ ನಾವು ಕೇಳಿದ್ದೀವಿ. ಇದರಿಂದ ಹಲವಾರು ಪದಾರ್ಥಗಳನ್ನು ನಾವು ತಯಾರು ಮಾಡ್ಕೋಬೋದು ಅಂತಲೂ ಕೂಡ ಕೇಳಿದ್ದೀವಿ. ವಿಶೇಷವಾಗಿ ತಾವಿವತ್ತು ಈ ಮೀನಿನ ಒಂದು ಪೌಷ್ಟಿಕತೆ ಮತ್ತು ಮನೆ ಮಟ್ಟದಲ್ಲಿ ಮೀನಿನಿಂದ ತಯಾರಿಸಬಹುದಾದಂಥ ಪದಾರ್ಥಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಮೊದಲಿಗೆ ಈ ಮೀನು ಬಹಳ ಒಳ್ಳೆಯ ಆಹಾರ ಅಂತ ಹೇಳೋದನ್ನ ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ನೀವು ಹೇಳೋದು ಖಂಡಿತ ನಿಜ. ಮೀನಿನ ಬಗ್ಗೆ ಹೇಳೋದಾದರೆ ಇದು ಬಹಳ ಉತ್ತಮ ಗುಣಮಟ್ಟದ ಪ್ರೋಟೀನು, ಬಹಳ ಕಡಿಮೆ ಕೊಬ್ಬು ಇದ್ದು ವಿಟಮಿನ್ ಅಂದರೆ ಜೀವಸತ್ವಗಳು ಖನಿಜಗಳು ತುಂಬಿರೋ ಆಹಾರ. ಇದು ಜಾಹೀರಾತಲ್ಲ, ಉತ್ಪ್ರೇಕ್ಷೆ ಕೂಡ ಅಲ್ಲ, ವಿಜ್ಞಾನ ಪ್ರಾಮಾಣೀಕರಿಸಿರೋ ಸತ್ಯ. ಅಂದರೆ ಇದರಲ್ಲಿ ಉತ್ತಮವಾದಂಥ ಪೋಷಕಾಂಶಗಳು ಮತ್ತು ಜೀವಸತ್ವಗಳು ಇದ್ದಾವೆ. ಹೌದು, ಖಂಡಿತ. ಹಾಗಾದರೆ ಈ ಮೀನಿನ ವಿಶೇಷ ಏನು ಅಂತೀರಿ? ಮೊದಲನೇದಾಗಿ ಹೇಳೋದಾದರೆ ಮೀನಿನಲ್ಲಿ 16-22% ಪ್ರೋಟೀನ್ ಇರುತ್ತೆ. ಮೀನಿನ ಈ ಪ್ರೋಟೀನ್ದ್ರಿಗೆ ವಿಶೇಷ ಏನಪ್ಪ ಅಂದರೆ ಇದು ಜೀರ್ಣಿಸ್ಕೊಳ್ಳಿಕ್ಕೆ ಬಹಳ ಸುಲಭ. ಇವಾಗ ಪ್ರಾಣಿಗಳ ಮಾಂಸ, ಕೆಲವು ಬಗೆಯ ಕಾಳುಗಳು ಬೇಗನೆ ಬೇಯೋದಿಲ್ಲ, ಒಂದು ವೇಳೆ ಬೆಂದರೂ ಕೂಡ ಸುಲಭವಾಗಿ ಜೀರ್ಣವಾಗೋದಿಲ್ಲ ಅಂತ ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲರಿಗೂ. ಆದರೆ ಮೀನು ಇದಕ್ಕೆ ಅಪವಾದ. ಮೀನು ಬಹಳ ಬೇಗ ಬೆಂದು ಹೋಗುತ್ತೆ. ಎಷ್ಟು ಮಟ್ಟಿಗೆ ಬೆಂದು ಹೋಗುತ್ತೆ ಅಂದರೆ ಜಾಸ್ತಿ ಬೇಯಿಸೋಕ್ಕೋದ್ರೆ ಅದು ಬೆಂದು ಮೊಸರಾಗಿ ಹೋಗುತ್ತೆ. ಆದ್ದರಿಂದ ಕಮ್ಮಿ ಬೇಯಿಸಿದ್ರು ಕೂಡ ಸಾಕು, ಬೇಗ ಬೆಂದು ಹೋಗುತ್ತೆ, ಅಷ್ಟೇ ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಹಾಗಾಗಿ ಮೀನನ್ನು ನೀವು ತಿಂದಾಗ ಅದರಲ್ಲಿರೋ 90% ಪ್ರೋಟೀನು, ಶೇಕಡ 90%ಕ್ಕಿಂತ ಜಾಸ್ತಿನೇ ಸುಲಭವಾಗಿ ಜೀರ್ಣವಾಗಿ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ, ವಯೋವೃದ್ಧರಿಗೆ, ಕಾಯಿಲೆ ಬಿದ್ದು ಚೇತರಿಸ್ಕೊಳ್ತಾ ಇರೋರಿಗೆ ಇದು ಬಹಳ ಸೂಕ್ತವಾದ ಆಹಾರ. ಅಂದರೆ ಇದರಲ್ಲಿ ಒಂದು ಸರಳವಾಗಿ ರಕ್ತಗತವಾದಂಥ ಅಂಶಗಳು ಇದ್ದಾವೆ. ಹೌದು, ಬೇಗ ರಕ್ತಗತವಾಗುತ್ತೆ ಇದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರ ಪ್ರೋಟೀನಲ್ಲಿ ಅವಶ್ಯಕ ಅಮಿನೋ ಆಮ್ಲಗಳು ಅಂತ ಕರಿತೀವಿ, ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್, ಇವು ಅಧಿಕ ಪ್ರಮಾಣದಲ್ಲಿ ಇದ್ದಾವೆ. ನಾವು ಸಾಮಾನ್ಯವಾಗಿ ಊಟ ಮಾಡ್ತೀವಲ್ಲ, ಅಕ್ಕಿ, ಗೋಧಿ, ಜೋಳ, ಬೇಳೆಕಾಳು, ಇಂತಹ ಪ್ರೋಟೀನ್ಗಳಲ್ಲಿ ಅವಶ್ಯಕ ಅಮಿನೋ ಆಮ್ಲಗಳಲ್ಲಿ ಕೆಲವು ಆಮ್ಲಗಳ ಕೊರತೆ ಇರುತ್ತೆ. ಈ ಕೊರತೆಯನ್ನು ನಾವು ಸ್ವಲ್ಪವೇ ಮೀನು ತಿಂದರೂ ಕೂಡ ಪೂರ್ಣಗೊಳಿಸಿ ನಮ್ಮ ಆಹಾರ ಸಂಪೂರ್ಣವಾಗಿಸ್ಕೊಳ್ಬಹುದು ನಾವು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಮೀನಿನಲ್ಲಿ ಕೊಬ್ಬಿನ ಅಂಶ ಅಥವಾ ಎಣ್ಣೆಯ ಅಂಶ ಬಹಳ ಕಡಿಮೆ. ಬೇರೆ ನೀವು ಮಾಂಸಾಹಾರಗಳೆಲ್ಲ, ಫಾರ್ ಎಕ್ಸಾಂಪಲ್ ಕೋಳಿ, ಕುರಿ, ಹಂದಿ ಇಂಥವುಗಳಲ್ಲಿ ಕೊಬ್ಬಿನ ಪ್ರಮಾಣ ತುಂಬ ಜಾಸ್ತಿ. ಅಂದರೆ ಆ ಮಾಂಸಗಳಲ್ಲಿ, ಈ ಕೋಳಿ, ಕುರಿ, ಹಂದಿ ಮಾಂಸಗಳಲ್ಲಿ. ಅದಕ್ಕೋಸ್ಕರ ಡಾಕ್ಟರ್ಗಳು ಏನು ಹೇಳ್ತಾರೆ, ಬಹಳ ವಿಶೇಷವಾಗಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೋಳಿ ಕುರಿ ಹಂದಿ ಮಾಂಸ, ಕುರಿ ಹಂದಿ ಮಾಂಸ ಅನ್ನು ಮಾತ್ರ ತಿನ್ನಲೇಬೇಡಿ ಅಂತ ಹೇಳ್ತಾರೆ. ಓಹೋಹೋ. ಯಾಕೆಂದರೆ ಇವುಗಳಲ್ಲಿ 12-22% ಕೊಬ್ಬೆ ಇದೆ. ಆದರೆ ನೀವು ಮೀನಿಗೆ ಹೋಲಿಸಿದ್ರೆ ಇದರಲ್ಲಿ ಕೇವಲ 1-7% ಮಾತ್ರ ಕೊಬ್ಬಿರೋದು. ಓಹೋ. ಇನ್ನೂ ಒಂದು ಅದ್ಭುತ ಅಂದರೆ ಈ ಮೀನಲ್ಲಿ ಏನು ಈ ಕಡಿಮೆ ಎಣ್ಣೆ ಅಂಶ ಅಥವಾ ಕೊಬ್ಬಿನ ಅಂಶ ಇದೆ, ಅದು ಯಾವ ತರಹ ಕೊಬ್ಬು ಅಂದರೆ ಹಾರ್ಟ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಮತ್ತು ಗುಣ ಕೂಡ ಮಾಡುತ್ತೆ. ಇದಕ್ಕೆ ಎರಡಕ್ಕೂ ಸಹಕಾರಿ ಇದು. ಹಾಗಾಗಿ ನಾವು ದುಬಾರಿ ಬೆಲೆ ಕೊಟ್ಟು ಡಾಕ್ಟರ್ ಹತ್ರ ಹೋಗಿ ತಗೊಳ್ಳೋ ಮಾತ್ರೆಗಳಲ್ಲಿ ಕ್ಯಾಪ್ಸೂಲ್ಗಳಲ್ಲಿ ಏನಿರುತ್ತಪ್ಪ ಅಂದರೆ ನೋಡಿದ್ರೆ ಮೀನಿನ ಎಣ್ಣೆಯಿಂದ ಮಾಡಿದ ಔಷಧಿ ಇರುತ್ತೆ. ಹಾಗಾಗಿ ನೀವು ಕಹಿ ಔಷಧಿ ತಗೊಳ್ಳೋದು ಬದಲು ರುಚಿ ರುಚಿಯಾದ ಮೀನು ತಿನ್ಬೋದಲ್ವೇ? ನಿಜ, ತಾವ್ ಹೇಳೋದು ಬಹಳ ಸತ್ಯ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದು ವಿಟಮಿನ್ ಮತ್ತು ಅಥವಾ ಜೀವಸತ್ವ ಅಂತೀವಲ್ಲ, ಅದು ಮೀನಿನಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಸಿ ಮತ್ತು B2 ಜೀವಸತ್ವಗಳು ತುಂಬಾ ಪ್ರಮಾಣದಲ್ಲಿದ್ದಾವೆ. ಇವೆಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡ್ತವೆ. ಇಷ್ಟೇ ಅಲ್ಲ, ನಾವು ಖನಿಜಗಳ ಬಗ್ಗೆ ಹೇಳೋದಾದರೆ ಮೀನು ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಅಯೋಡಿನ್, ಕಬ್ಬಿಣ ಮತ್ತು ಸೆಲೆನಿಯಂ ಖನಿಜಗಳ ಒಂದು ಗಣಿ ಅಂತಲೇ ಹೇಳ್ಬೋದು. ಇದರಲ್ಲಿ ಕೆಲವು ಜಾಸ್ತಿ ಪ್ರಮಾಣದಲ್ಲಿದ್ದಾವೆ, ಕೆಲವು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ, ಉದಾಹರಣೆಗೆ ಹೇಳೋದಾದರೆ ಸೆಲೆನಿಯಂ ಬಹಳ ಕಮ್ಮಿ ಬೇಕು, ಅದು ಕೂಡ ಮೀನಿನಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ತುಂಬಿರೋದ್ರಿಂದ ಖನಿಜಗಳ ಬಗ್ಗೆ ಹೇಳೋದಾದರೆ ಮೀನು ಒಂದು ಖನಿಜಗಳ ಗಣಿ. ಈ ಮಾತನ್ನು ಹೇಳಬೇಕಾದ್ರೆ ನಿಮಗೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆ ಕುಂಟೆಗಳಲ್ಲಿ ಸಿಗೋ ನಾಟಿ ಮೀನುಗಳ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇವತ್ತು ಕೂಡ ನೀವು ಈ ನಾಟಿ ಮೀನುಗಳನ್ನು ನಮ್ಮ ಹಳ್ಳಿ ಜನರಿಗೆ ಜ್ಞಾಪಿಸಿದ್ರೆ ಅವರು ಬಾಯಿ ಚಪ್ಪರಿಸ್ಬಿಟ್ಟು ಆಹಾ ರುಚಿತ ಸ್ವಾಮಿ ಅಂತ ಹೇಳ್ತಾರೆ. ನಿಜ ನಿಜ ಅಲ್ವಾ? ಬಟ್ ಇವಾಗಿನ ಕಾಲದ ಜನರಿಗೆ ಈ ದೊಡ್ಡ ದೊಡ್ಡ ಮೀನುಗಳು ತಿಂದು ನೋಡಿ ಅವ್ರಿಗೆ ಈ ರುಚಿಗಳ ಜ್ಞಾಪಕ ಹೊರಟೋಗಿದೆ. ಅಯ್ಯೋ ಅದು ನಾಟಿ ಮೀನು ಬರೀ ಮೂಳೆ ಅಂತ ಹೇಳ್ತಾರೆ, ಅಥವಾ ಅಸಡ್ಡೆ ಮಾಡ್ತಾರೆ. ಕೆಲ ಕಾಲ ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ಆಸಕ್ತಿ ವಹಿಸಿರಲಿಲ್ಲ. ಆದರೆ ಇವಾಗ ನಾವು ನಾಟಿ ಮೀನುಗಳನ್ನ ಪರಿಶೀಲಿಸಿ ನೋಡಿದಾಗ ಅದು ಬರೀ ರುಚಿಯಷ್ಟೇ ಅಲ್ಲ, ಪ್ರೋಟೀನು, ಗುಣಭರಿತ ಎಣ್ಣೆ, ಜೀವಸತ್ವಗಳು ಮತ್ತು ವಿಶೇಷವಾಗಿ ಖನಿಜಗಳು ಅದರಲ್ಲಿ ಬಹಳ ಇದ್ದಾವೆ ಎಂದು ಗೊತ್ತಾಗಿದೆ. ಹಾಗಾಗಿ ನಾವು ಹಳ್ಳಿಗಳಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಇವು ಬಲು ಪೌಷ್ಟಿಕವಾದ ಆಹಾರ, ದೊಡ್ಡ ಮೀನುಗಳಿಗೆ ಹೋಲಿಸಿದ್ರೆ ಇವು ಕಡಿಮೆ ಬೆಲೆಗೆ ಕೂಡ ಸಿಗುತ್ತವೆ. ಮುಖ್ಯವಾಗಿ ಮೀನಿಂದು ಒಂದು ಸಮಸ್ಯೆ ಅಂತಂದ್ರೆ ಇದನ್ನ ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ, ತಕ್ಷಣನೇ ಅಡುಗೆ ಮಾಡಿ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಆದರೆ ತರಕಾರಿಗಳಾದರೆ ಸ್ವಲ್ಪ ದಿನ ಆದರೂ ನಾವು ಇಟ್ಕೋಬಹುದು, ಇದಕ್ಕೆ ಏನಂತೀರಾ? ಇದು ನಿಜ. ಇವಾಗ ಅಕ್ಕಿ ಬೆಳೆಗಳಿಗೆ ಹೋಲಿಸಿದ್ರೆ ಮೀನನ್ನ, ಯಾಕೆ ತರಕಾರಿಗಳನ್ನು ಕೂಡ ನಾವು ಜಾಸ್ತಿ ದಿವಸ ಇಡ್ಲಿಕ್ಕೆ ಬರೋದಿಲ್ಲ. ಹೌದೌದು. ಇವಾಗ ಹುರುಳಿಕಾಯಿ, ಬದನೆಕಾಯಿ, ಹೀರೆಕಾಯಿ ಅಂತ ಒಂದು ತಂದ್ರೆ ಒಂದು 3-4 ದಿವಸ ನಾವು ಇಟ್ಕೋತೀವಿ ಮನೆಯಲ್ಲಿ. ಹೌದು. ಆದರೆ ಮೀನನ್ನ ಮನೆಯಲ್ಲಿ ಹೊರಗಡೆ ಇಡಬಹುದಾದ ಒಂದು ಕಾಲ ಏನಿದೆ ಅದು ಕೇವಲ ಗಂಟೆಗಳು, ದಿನಗಳಷ್ಟಲ್ಲ. ಇವಾಗ ಈ ಲೆಕ್ಕಾಚಾರಕ್ಕೆ ನಾವು ನೋಡಿದ್ರೆ ನಾವು ಮಾಂಸಾಹಾರಗಳಿದ್ದಾವಲ್ಲ ಅವು ಕೂಡ ಇದೇ ತರಹ, ಅವನ್ನು ಕೂಡ ನಾವು ದಿನಗಟ್ಟಲೆ ಇಡ್ಲಿಕ್ಕೆ ಆಗೋದಿಲ್ಲ. ನಿಜ. ಹೊರಗಡೆ ಅದು ಒಂದು ಕೆಲವು ಗಂಟೆಗಳು ಮಾತ್ರ. ಹೀಗಾಗಿ ನಾವು ಮೀನನ್ನ ನಾವು ವಿಶೇಷವಾಗಿ ಹೊರಗಡೆ ಇಟ್ಟರೆ ಬಹಳ ಬೇಗ ಕೆಟ್ಟೋಗುತ್ತೆ. ಹಬ್ಬ ಅಂದರೆ ಒಂದು 3-4 ಗಂಟೆ ತನಕ ಇಡ್ಬೋದು. ಹಾಗಾಗಿ ನಾವು ಮೀನು ಮಾಡೋ ಮಹಿಳೆಯರು, ನಮ್ಮ ಗೃಹಿಣಿಯರು, ನಾವು ಫ್ರೆಶ್ ಆಗಿ ಅಂದರೆ ತಾಜಾ ಇರೋ ಹಾಗೆ ಮೀನು ಹೇಗಿರುತ್ತೆ, ಅದನ್ನ ಕೆಡದ ಹಾಗೆ ಹೇಗೆ ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಹೇಗೆ ಅಂತ ತಿಳ್ಕೊಂಡಿರ್ಬೇಕು. ಓಹೋಹೋ. ಇನ್ನು ಮುಖ್ಯವಾಗಿ ನಾವು ಈ ಮೀನಿನ ಅಂಗಡಿಯಲ್ಲಿ ಅಥವಾ ಸಂತನಲ್ಲಿ ಮೀನನ್ನು ಖರೀದಿ ಮಾಡಿದಾಗ ಅದು ತಾಜಾ ಆಗಿದೆ ಅಂತ ಹೇಗೆ ಕಂಡುಹಿಡ್ಕೋಬಹುದು ಅಂತೀರಿ? ತಾಜಾ ಅಥವಾ ಇಲ್ವಾ, ಫ್ರೆಶ್ ಇಲ್ವಾ ಅಂತ ಕಂಡುಹಿಡ್ಕೊಳ್ಳಿಕ್ಕೆ ಕೆಲವು ಸುಲಭವಾದ ಸರಳವಾದ ಉಪಾಯಗಳಿದ್ದಾವೆ. ಅವುಗಳನ್ನ ನೀವು ಅನುಸರಿಸಿದ್ರೆ ನೀವು ಒಳ್ಳೆ ತಾಜಾ ಮೀನು ಕಂಡುಹಿಡ್ಕೊಂಡು ಅದನ್ನ ಕೊಳ್ಕೋಬಹುದು. ನೀವು ಅಂಗಡಿ ಮತ್ತೆ ಅಥವಾ ಸಂತೆಗೆ ಹೋದಾಗ ಮೊದಲು ಮೀನಿನ ಜೊತೆಗೆ ಅವರು ಮಂಜುಗಡ್ಡೆ ಇಟ್ಕೊಂಡಿದಾರಾ, ಐಸ್ ಅಂತೀವಲ್ಲ ಅದು ಇಟ್ಕೊಂಡಿದಾರಾ ಅಂತ ನೋಡಿ. ಒಂದು ವೇಳೆ ಇರದಿದ್ರು ಮೀನನ್ನ ಮುಟ್ ನೋಡಿ, ಸ್ವಲ್ಪ ಕೊರಿತಿರಬೇಕು ತಣ್ಣಗೆ. ಹಾಗೆ ನಾವು ನಮ್ಮ ಸ್ವಾಭಾವಿಕ ಏನು ದೈನಂದಿನ ಒಂದು ತಾಪಮಾನ ಇರುತ್ತೆ ಹಾಗಿರಬಾರದು. ಯಾಕೆಂದ್ರೆ ಕೆಲಸದಲ್ಲಿ ಅವರು ಮಂಜುಗಡ್ಡೆಯಲ್ಲಿ ಇಟ್ಟಿದ್ದ ಮೀನನ್ನ ತೆಗೆದುಬಿಟ್ಟು ಹೊರಗಡೆ ನಿಮ್ಗೆ ತೋರಿಸ್ಲಿಕ್ಕೆ ಇಟ್ಟಿರ್ತಾರೆ. ಇನ್ನೊಂದ್ಸಲ ಕೆಲವು ಏನಾಗುತ್ತೆ ಅಂದರೆ ನಿಮ್ಮ ಹಳ್ಳಿಯಲ್ಲಿ ಹತ್ತಿರದ ಕೆರೆ ಅಥವಾ ಜಲಾಶಯ ಇರ್ಬೋದು, ಅಲ್ಲಿಂದ ಅವ್ರು ಮೀನು ಆವಾಗ ತಾನೇ ಹಿಡ್ಕೊಂಡು 1-2 ಗಂಟೆ ಒಳಗಡೆದೇ ತೊಗೊಂಡು ಬಂದಿರ್ತಾರೆ. ಅಂಥ ಕಡೆ ಕೂಡ ಮೀನಲ್ಲಿ ಮಂಜುಗಡ್ಡೆ ಇರೆಯೋದಿಲ್ಲ, ಕೊರೆಯೋದು ಇಲ್ಲ. ಬಟ್ ಏನೇ ಆದರೂ ಕೂಡ ನೀವು ಮೀನಿನಲ್ಲಿ ಗಮನಿಸಬೇಕಾದ ಲಕ್ಷಣ ಅಂದರೆ ಇವು. ಮೊದಲನೆಯದಾಗಿ ಮೀನಿನ ಕಣ್ಣು. ಇದು ಮೀನಿನ ಕಣ್ಣು ಹೇಗಿರುತ್ತೆ ಅಂದರೆ ಅದು ಹೊಸದಾಗಿ ತಾಜಾ ಇದ್ದಾಗ ಶುಭ್ರವಾಗಿರುತ್ತೆ, ಗಾಜಿನ ತರಹ ಪಾರದರ್ಶಕವಾಗಿರುತ್ತೆ, ಉಬ್ಬಿರುತ್ತೆ ಕಣ್ಣಿನ ಗುಡ್ಡೆ. ತಾಜಾ ಇಲ್ಲದೆ ಹೋದ್ರೆ ಕಣ್ಣಿನ ಗುಡ್ಡೆ ಏನಾಗುತ್ತೆ, ಸ್ವಲ್ಪ ಸಮತಟ್ಟಾಗಿ ಹೋಗಿರುತ್ತೆ ಅಥವಾ ಒಳಗಡೆ ಹೋಗ್ಬಿಟ್ಟಿರ್ಬೋದು, ಚಪ್ಟೆ ಆಗುತ್ತೆ ಅಥವಾ ಒಳಗಡೆ ಹೊರಟೋಗಿರ್ಬೋದು. ಗಾಜಿನ ತರ ಶುಭ್ರವಾಗಿರೋದಿಲ್ಲ, ಸ್ವಲ್ಪ ಬೆಳ್ಳಾಗಿ ಹೊರಟಿರುತ್ತೆ ಅಥವಾ ಕೆಂಪಗಾಗಿರ್ಬೋದು. ಎರಡನೆಯದು ಮೀನಿನ ಹೊರಗಡೆ ಮೈ, ಇದು ನುಣುಪಾಗಿ ಒದ್ದೆಯಾಗಿದ್ದು ಫಳಫಳ ಅಂತ ಹೊಳಿತಿರಬೇಕು. ಹೊಳಪಿಲ್ಲದೆ ಅದು ಮಂಕಾಗಿ ಅಥವಾ ಒಣಗದ ಹಾಗೆ ನೀವು ಮುಟ್ಟಿದ್ರೆ ಅದು ನುಣುಪಾಗಿರದೆ ತರಿತರಿಯಾಗಿದೆ ಅಂತ ಅನಿಸಿದ್ರೆ ಅದು ಮೀನು ತಾಜಾ ಇಲ್ಲ, ಫ್ರೆಶ್ ಇಲ್ಲ ಅಂತ ತಿಳ್ಕೋಬಹುದು ಮೂರನೇ ಗುಣ, ನೀವು ಮೀನಿನ ಮಧ್ಯಭಾಗದಲ್ಲಿ ನಿಮ್ಮ ಬೆರಳನ್ನ ಇಟ್ಬಿಟ್ಟು ಒತ್ತಿ, ಒತ್ತದೆ ಬಿಡಿ. ಬಿಟ್ಟ ತಕ್ಷಣ ಮೀನು ಗುಳಿ ಬಿದ್ದಿರುತ್ತಲ್ಲ ಒತ್ತಿದ್ದು, ಅದು ತಕ್ಷಣ ಮೇಲಕ್ಕೆ ಬಂದರೆ ಅದು ಮೀನು ತಾಜಾ. ಓಹೋ, ಗುಳಿ ಹಾಗೆ ಅಥವಾ ನಿಧಾನಕ್ಕೆ ಮೇಲಕ್ಕೆ ಬಂತು ಅಂದರೆ ಓಹೋ ಇದು ಮೀನು ತಾಜಾ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು, ನೀವು ಮೀನಿನ ಕಣ್ಣಿನ ಕೆಳಭಾಗದಲ್ಲಿ ಕೆನ್ನೆ ಥರ ಇರುತ್ತೆ ನೋಡಿ, ಆ ಕೆನ್ನೆನ ಎತ್ತಿ. ಇದೇನಪ್ಪ ಅಂದರೆ ಈ ಕೆನ್ನೆ ಏನಪ್ಪ ಅಂದರೆ ಮೀನು ನೀರಿನಲ್ಲಿ ಉಸಿರಾಡುತ್ತಲ್ಲ ಅದಕ್ಕೋಸ್ಕರ ಕಿವಿರುಗಳು ಅಂತ ಒಂದು ಒಂದು ಅಂಗ ಇರುತ್ತೆ, ಗಿಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ನೀವು ಈ ಕಿವಿರುಗಳನ್ನ ಅದರ ಕೆನ್ನೆ ಸರಿಸ್ಬಿಟ್ಟು ಎತ್ಬಿಟ್ಟು ನೋಡಿದ್ರೆ ಮೀನು ತಾಜಾ ಇದ್ರೆ ಈ ಕಿವಿರು ಕೆಂಪಿಗೆ ಹೊಳಪಿನ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಓಹೋ, ಅದೇ ಫ್ರೆಶ್ ಇಲ್ಲದೆ ಹೋದರೆ, ತಾಜಾ ಇಲ್ಲದೆ ಹೋದರೆ ಮಂಕಾಗಿರುತ್ತೆ, ಸ್ವಲ್ಪ ಮಂಕು ಕೆಂಪಾಗಿ ಅಥವಾ ಕಂದು ಬಣ್ಣ ಇದ್ರೂ ಇರ್ಬೋದು, ಒಂಥರ ಲೋಳೆಯಾದ ಪದಾರ್ಥ ಅಲ್ಲಿ ಇರುತ್ತೆ, ಇದು ತಾಜಾ ಮೀನು ಅಲ್ಲ. ಐದನೇ ಲಕ್ಷಣ, ತಾಜಾ ಅಥವಾ ಫ್ರೆಶ್ ಮೀನು ನೀವು ಮೂಸ್ ನೋಡಿದಾಗ, ವಾಸ್ತೆ ನೋಡಿದಾಗ ಅದು ಸಮುದ್ರದ ವಾಸನೆ ನಿಮಗೆ ನೆನಪಿಸಬೇಕು, ಅಥವಾ ಮೀನಿನಲ್ಲಿ ಯಾವುದೋ ಕೆಲವು ಸಸ್ಯಗಳಿರ್ತಾವಲ್ಲ ಅದನ್ನ ವಾಸನೆ ಬರಬೇಕು ನಿಮಗೆ. ಅದು ಬಂದರೆ ಇದು ಹೇಗಿರುತ್ತೆ, ಹಿತವಾಗಿರುತ್ತೆ ನಿಮಗೆ, ಮೂಗು ಬರೆಯೋ ಥರ ವಾಸನೆ ಬರೋದಿಲ್ಲ. ಅದೇ ನೀವು ಮೀನು ತಾಜಾ ಇಲ್ಲದೆ ಹೋದರೆ ನಿಮ್ಗೆ ಗೊತ್ತಲ್ಲ, ಅಯ್ಯೋ ಮೀನು ವಾಸನೆ ಅಂತ ಮೂಗು ಬರೀತೀರ ಅಲ್ವಾ, ಆ ಥರ ಗೊತ್ತಾಗೋಗುತ್ತೆ ನಿಮಗೆ, ಈ ವಾಸನೆ ಬರುತ್ತೆ. ಅಂದರೆ ಈ ಒಂದು ಐದು ಲಕ್ಷಣಗಳನ್ನು ನೋಡಿಕೊಂಡು ನಾವು ಹೌದು ಇದು ತಾಜಾ ಆಗಿದೆಯೋ ಅಥವಾ ಅಲ್ವೇ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬಹುದು. ಕಣ್ಣುಗುಡ್ಡೆ, ಮೀನಿನ ಮೈ, ಮೀನು ಮುಟ್ಟದಾಗ ಹೇಗೆ ಗುಳಿ ಬೀಳುತ್ತೋ ಇಲ್ವೋ, ಕಿವಿರು ಮತ್ತು ಅದರ ವಾಸನೆ, ಈ ಐದು ಲಕ್ಷಣ ನಾವು ಕಣ್ಣು ಹಿಡ್ಕೊಂಡ್ರೆ ಮೀನು ಸುಲಭವಾಗಿ ನಾವು ತಾಜಾ ಇಲ್ವೋ ಅಂತ ಕಂಡುಹಿಡ್ಕೋಬಹುದು. ಇನ್ನು ಮೀನನ್ನು ನಾವು ಕೊಂಡ್ಕೊಂಡ ಮೇಲೆ ಅದನ್ನು ಸ್ವಚ್ಛ ಮಾಡ್ಕೋಬೇಕಾಗತ್ತೆ, ಒಪ್ಪ ಮಾಡ್ಕೊಳ್ಳೋದು ಅಂತ ಅಂತೀವಿ. ಹೌದು, ಇದು ಹೇಗೆ ಅಂತೀರ? ಇದು ಒಂದು ಸರಳವಾದ ವಿಧಾನ. ಇವಾಗ ನೀವು ಸಂತೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ನೀವು ಮೀನು ತಗೊಂಡ್ರೆ ಸಾಮಾನ್ಯವಾಗಿ ಮಾರಿದವರೇ ಕೂಡ ಅದನ್ನ ಸ್ವಚ್ಛ ಅಥವಾ ಒಪ್ಪ ಮಾಡಿ ಕೊಡ್ತಾರೆ. ಇಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿ ಯಾರು ಕೂತಿರ್ತಾರೆ, ಈ ಥರ ಮಾಡಲಿಕ್ಕೆ ಅಂತಲೇ ಒಂದು ಎಂಟಾಣೆ ಒಂದು ರೂಪಾಯಿ ಕೊಟ್ಟರೆ ಅದನ್ನು ಅವರು ಒಪ್ಪ ಮಾಡಿ ಕೊಡ್ತಾರೆ ನಿಮಗೆ. ಒಪ್ಪ ಮಾಡಿದ ಮೇಲೆ ನೀವು ಅವ್ರಿಗೆ ಹೇಳಿ ನಿಮ್ಗೆ ಯಾವ ಥರ ಅಡುಗೆಗೆ ಬೇಕು ಅಂತ ಅದರ ಅನುಕೂಲಕ್ಕೆ ತಕ್ಕ ಹಾಗೆ ಕತ್ತರಿಸ್ಕೊಳ್ಳಿ. ಹುರಿಬೇಕಾದ್ರೆ ಒಂಥರ ಅಥವಾ ಸಾರು ಮಾಡಬೇಕಾದ್ರೆ ಒಂಥರ ಕತ್ತರಿಸ್ಕೊಳ್ಳಿ. ಈ ಕತ್ತರಿಸಿದ ತುಂಡುಗಳನ್ನ ತೊಗೊಂಬಂದು ಮನೆಗೆ ತೊಗೊಂಬರ್ತೀರಾ, ತುಂಡುಗಳಿಗೆ ಅಂಟ್ಕೊಂಡಿರುತ್ತೆ, ಹುರುಪೆ ಅಂಟ್ಕೊಂಡಿರುತ್ತೆ, ಚಿಪ್ಪು ಅಂತೀವಲ್ಲ ಅದು, ರಕ್ತ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಇದನ್ನು ಒಳ್ಳೆ ನೀರಿಂದ ಚೆನ್ನಾಗಿ ತೊಳೆದುಬಿಡಿ. ಕೆಲವು ಸಲ ಏನಾಗುತ್ತೆ ಅಂದರೆ ಹೊಟ್ಟೆ ಒಳಭಾಗದಲ್ಲಿ ಸಾಮಾನ್ಯವಾಗಿ ಕಂದು ಕೆಂಪು ಬಣ್ಣದ ಕೆಲವು ಉಪಾಂಗಗಳಿರ್ತವೆ, ಅದನ್ನು ಚಾಕು ತುತಿಯಿಂದ ಹೆರೆದ್ಬಿಟ್ಟು ನೀರು ಹಾಕಿ ಸ್ವಚ್ಛಗೊಳಿಸ್ಕೊಳ್ಳಿ. ಒಪ್ಪ ಮಾಡಲು ಯಾರೂ ಸಿಗಲಿಲ್ಲ, ಯೋಚನೆ ಮಾಡಬೇಡಿ. ಮೊದಲಿಗೆ ಏನು ಮಾಡಿ ಅಂದರೆ ನೀವು ಈ ಅದರ ಹಳೆ ಬಟ್ಟೆ ಅಂದರೆ ಸ್ವಚ್ಛವಾಗಿರಬೇಕು, ಸ್ವಚ್ಛವಾಗಿ ಶುಭ್ರವಾಗಿರಬೇಕು. ಅದರ ಬಟ್ಟೆಯಿಂದ ನೀವು ಮೀನಿನ ಬಾಲ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಆವಾಗ ಅದು ಜಾರು ಹೋಗೋದಿಲ್ಲ. ಒಂದು ಚಾಕು ತೊಗೊಂಡು ಬಾಲದಿಂದ ತಲೆ ಕಡೆಗೆ ಕೆರೀರಿ. ಹೀಗೆ ಕೆರೆದಾಗ ಏನಾಗುತ್ತೆ ಅಂದರೆ ಅದರ ಮೀನು ಹುರುಪೆ ಅಂತೀವಲ್ಲ, ಚಿಪ್ಪು ಅಂತೀವಲ್ಲ, ಅದೆಲ್ಲ ಸಡಿಲ ಆಗೋಗ್ಬಿಟ್ಟು ಬಿದ್ದೋಗ್ಬಿಡ್ತವೆ. ಇದನ್ನೆಲ್ಲ ಹೆರೆದಾದ ನಂತರ ಚಾಕುವಿನಿಂದ ಅಥವಾ ಅದು ಒಂದು ದಪ್ಪ ಕತ್ತರಿ ತೊಗೊಂಡು ಮೀನು ರೆಕ್ಕೆಗಳಿರ್ತಾವಲ್ಲ ಅದಕ್ಕೆ ಒಂದು 8-10 ರೆಕ್ಕೆಗಳಿರ್ತವೆ, ಅದನ್ನೆಲ್ಲ ಕತ್ತರಿಸ್ಕೊಂಬಿಡಿ. ಆ ನಂತರ ಚಾಕುವಿನ ಮೊನಚಾದ ತುದಿ ಇರುತ್ತಲ್ಲ, ಚೂಪಾಗಿರೋ ತುದಿ ಇರುತ್ತಲ್ಲ, ಅದರಿಂದ ಹೊಟ್ಟೆನ ಸೀಳ್ಬಿಟ್ಟು ಅದರ ಒಳಗಡೆ ಏನು ಅಂಗಾಂಗಗಳಿರ್ತವೆ ಅದನ್ನೆಲ್ಲ ತೆಗೆದುಬಿಡಿ. ಕೆಲವು ಬಾರಿ ಏನು ಮಾಡ್ತಾರೆ ನಮ್ಮಲ್ಲಿ ಜನಗಳು, ಅದರ ಮೀನಿನ ಹೊಟ್ಟೆ ಒಳಗಡೆ ಅದರ ಮೊಟ್ಟೆ ಕೋಶ ಇರುತ್ತೆ, ಅದನ್ನ ಇಟ್ಕೋತಾರೆ, ಯಾಕಂದ್ರೆ ಬಹಳ ರುಚಿ ಅದು, ಅದನ್ನ ಬೇಕು ಅಂದ್ರೆ ಇಟ್ಕೊಳ್ಳಿ. ಉಳಿದವನ್ನೆಲ್ಲ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ನೀರನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಕಡೆಯಲ್ಲಿ ಕೆನ್ನೆ ಒಳಗಡೆ ಇರ್ತಲ್ಲ ಕಿವಿರುಗಳು ಅಂತ ಹೇಳುತ್ತಲ್ಲ ಆಮೇಲೆ, ಅದನ್ನು ಕೂಡ ತೆಗೆದ್ಬಿಟ್ಟು ಒಪ್ಪ ಮಾಡಿ ರೆಡಿಯಾಗಿರುತ್ತೆ, ಅದನ್ನ ಚೆನ್ನಾಗಿ ತೊಳ್ಕೊಂಡು ನಿಮ್ಗೆ ಬೇಕಾದ ಕತ್ತರಿಸ್ಕೊಂಡು ಇಟ್ಕೊಳ್ಳಿ. ಈ ತರ ನೀವು ಇದನ್ನ ಒಪ್ಪ ಮಾಡಿ ಇಟ್ಕೊಂಡಾಗ ನೀವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಇದನ್ನ ಒಂದು 3-4 ದಿವಸ ತನಕ ಇಟ್ಕೋಬಹುದು, ಏನು ಆಗೋದಿಲ್ಲ. ಅದಕ್ಕೆ ನೀವು ನಿಮ್ಗೆ ಇಷ್ಟವಾಗಿರೋದಾದ್ರೂ ಮಸಾಲೆ ಅದನ್ನ ನಿಂಬೆಹಣ್ಣಿನ ರಸದಲ್ಲಿ ಕಲಿಸ್ಕೊಳ್ಳಿ, ಅದನ್ನ ಕಲಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಲೇಪನ ಅಥವಾ ಮೆತ್ತಬಿಟ್ರೆ ಇದನ್ನ ನೀವು ಒಂದು ವಾರದ ಕೂಡ ತನಕ ಇಡ್ಬೋದು. ಆದರೆ ನೀವು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ನೀವು ತರಬೇಕಾದ್ರೆ ಮೀನು ಫ್ರೆಶ್ ಇಲ್ಲ ಅಂತ ಇಟ್ಕೊಳ್ಳಿ, ತಾಜಾ ಇರಲಿಲ್ಲ. ಅವಾಗ ನೀವು ಒಪ್ಪ ಮಾಡಿದ್ರು ಅಷ್ಟೇ, ಮಸಾಲೆ ಮೆತ್ತಿದ್ರು ಅಷ್ಟೇ, ಅದರ ಆಯುಷ್ಯ ಫ್ರಿಜ್ನಲ್ಲಿ ಇಟ್ಟರು ಕೂಡ ಒಂದು 2 ಅಥವಾ 3 ದಿವಸ ಇಟ್ಕೋಬೋದು. ಹಾಗಾಗಿ ನೀವು ಮೀನುಗಳು ತಂದಾಗ ಬಹಳ ಫ್ರೆಶ್ ಆಗಿ ತಾಜಾ ಇರೋ ಮೀನು ತರೋದು ಬಹಳ ಅವಶ್ಯಕ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಮುಖ್ಯವಾಗಿ ಎಲ್ಲ ಜನರ ಮನೆಯಲ್ಲೂ ಫ್ರಿಜ್ ಇರೋದಿಲ್ಲ, ಜೊತೆಗೆ ಫ್ರಿಜ್ ಇದ್ರೂ ಕೂಡ ಈ ಒಂದು ವಿದ್ಯುತ್ ಶಕ್ತಿ ಕರೆಂಟ್ ಇರಲ್ಲ, ಒಂದು ಪೂರೈಕೆನೂ ಕೂಡ ವ್ಯತ್ಯಯ ಉಂಟಾಗ್ತಾ ಇರುತ್ತೆ. ಹೌದು ಹೌದು. ಆವಾಗ ನಾವು ಯಾವ ರೀತಿ ಇಟ್ಕೋಬೋದು ಇವನ್ನ ಅಂತೀರಾ? ಇವಾಗ ಫ್ರಿಜ್ ಇಲ್ಲದೆ ಹೋದರೆ ಅಥವಾ ಫ್ರಿಜ್ ಇದ್ರೂ ಕರೆಂಟ್ ಇಲ್ಲದೆ ಹೋಯಿತು ಅಂದ್ರೆ ಇಟ್ಕೊಳ್ಳೋಣ, ಆವಾಗ ಬೇರೆ ನಮಗೆ ಗತ್ಯಂತರ ಇಲ್ಲ. ತಕ್ಷಣ ಅಡುಗೆ ಮಾಡಿಬಿಟ್ಟು ಅದನ್ನ ಸೇವನೆ ಮಾಡಬೇಕು, ಸೇವನೆ ಮಾಡಲೇಬೇಕು, ತಿನ್ನಲೇಬೇಕು. ಅದೇ ಒಂದು ಮಾರ್ಗ ಅಂತೀರ? ಅದೇ ಒಂದು ಮಾರ್ಗ. ಯಾಕೆಂದರೆ ಮೀನನ್ನ ನಾವು ಹೊರಗಡೆ ತಾಪಮಾನದಲ್ಲಿ ಇಟ್ಟರೆ ಅದು ಬಹಳ ಬೇಗ ಕೆಟ್ಟು ಹೋಗುತ್ತೆ. ಅದು ಕೆಟ್ಟಿದ್ದ ಮೀನನ್ನ ನಾವು ತಿನ್ನಕ್ಕೆ ಹೋದರೆ ಅದೇ ನಮಗೆ ಆರೋಗ್ಯ ಕೆಡಬಹುದು. ಆದರೆ ನೀವು ಮೀನನ್ನು ಸಂಸ್ಕರಿಸಿ ಪ್ರಾಸೆಸ್ ಮಾಡಿದ್ರೆ ಅದರಿಂದ ನಾವು ಬೇಕಾದಷ್ಟು ದಿವಸ ಇರುವಂತಹ ಖಾದ್ಯ ಪದಾರ್ಥಗಳನ್ನು, ನಾವು ಮೀನಿನ ಪದಾರ್ಥಗಳನ್ನು ತಯಾರಿಸ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ತುಂಬ ದಿನ ಇಟ್ಕೊಳ್ಳುವಂಥ ಮೀನಿನ ಪದಾರ್ಥಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ಇವಾಗ ನಮ್ಮಲ್ಲಿ ಮುಂಚೆನೆ ಹೇಳಿದ ಹಾಗೆ ಹಳ್ಳಿ ಕಡೆ ಫ್ರಿಜ್ನಲ್ಲಿ ಕರೆಂಟ್ ಗ್ಯಾರಂಟಿ ಇಲ್ಲ. ಆದ್ದರಿಂದ ನೀವು ಮನೆಯಲ್ಲೇ ಇಟ್ಕೊಂಡು ನೀವು ತಯಾರಿಸ್ಕೊಂಡು ಮನೆಯಲ್ಲೇ ನಿಮ್ಮ ಮನೆ ಉಗ್ರಾಣದಲ್ಲಿ ಅಥವಾ ನಿಮ್ಮ ಮನೆ ಒಂದು ಕಟ್ಟೆ ಮೇಲೆ ವಿಶೇಷವಾದ ವ್ಯವಸ್ಥೆ ಏನೂ ಇಲ್ಲದೆ ಅದನ್ನ ಇಡೋ ತರಹ ಮೀನಿನ ಪದಾರ್ಥಗಳ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಇವು ಮನೆಯಲ್ಲಿ ಮಾಡಲು ಸುಲಭ, ಕಡಿಮೆ ಖರ್ಚು, ಆದರೆ ಒಳ್ಳೆ ರುಚಿ ಇರ್ತವೆ, ಒಳ್ಳೆ ಪೌಷ್ಟಿಕತೆ ಇರ್ತವೆ. ದೀರ್ಘಕಾಲ ಬೇಕಾದಷ್ಟು ಹೊತ್ತು ನೀವು ಬೇಕಾದಷ್ಟು ತಿಂಗಳುಗಳ ಕಟ್ಟಲೆ ನೀವು ಇದನ್ನ ಕೆಡದ ಹಾಗೆ ಇಡಬಹುದು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಹಪ್ಪಳ, ಸಂಡಿಗೆ ಇಂಥ ಒಂದು ಪದಾರ್ಥಗಳನ್ನ ನಮ್ಮ ಗ್ರಾಮೀಣ ಮಹಿಳೆಯರು ಮನೆಯಲ್ಲೇ ತಯಾರು ಮಾಡಿಕೊಂಡು ಬಳಸ್ತಾರೆ. ಜೊತೆಗೆ ಈ ಗುಡಿ ಕೈಗಾರಿಕೆ ಅಂತಾರೆ, ಗೃಹೋದ್ಯಮ ಅಂತಾರೆ, ಆ ರೀತಿಯಾಗೂ ಕೂಡ ಅವರು ಅದನ್ನು ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಆದರೆ ನಾವು ಮೀನನ್ನು ಸಂಡಿಗೆಯಾಗಿ ಮಾಡ್ಕೋಬೋದೆ? ಹೌದು, ಮೀನಿನ ಸಂಡಿಗೆ ಒಂದು ವಿಶೇಷವಾದ ಬಹಳ ರುಚಿಯಾದ ಖಾದ್ಯ ಪದಾರ್ಥ. ಇದನ್ನ ಬೇಕಾದಷ್ಟು ಇಟ್ಕೋಬೋದು ಕೂಡ. ಇದನ್ನ ಮಾಡೋದು ಬಹಳ ಸುಲಭ. ಏನಪ್ಪ ಅಂದರೆ, ನೀವು ಮಧ್ಯಮ ಗಾತ್ರದ ಅಂದರೆ ಮೀಡಿಯಂ ಸೈಜ್ದು ಮೀನುಗಳನ್ನು ತಗೊಳ್ಳಿ. ಇಂಥವು ನಮಗೆ ಮೀನು ಸಂಡಿಗೆ ಮಾಡಲಿಕ್ಕೆ ಬಹಳ ಸೂಕ್ತ. ಇವಾಗ ಉದಾಹರಣೆ ಕೊಡೋದಾದ್ರೆ ರೋಹು, ಕಟ್ಲ, ಮೃಗಾಲ್ ಇಂಥವು. ಈ ಮೀನ ನೀವು ಒಪ್ಪ ಮಾಡಿದ ನಂತರ ಕೇವಲ 2 ಅಥವಾ 3 ಚೂರು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡದಾಗೆ ಚೂರುಗಳಿರಲಿ, ಚಿಕ್ಕ ಚೂರು ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಈ ಚೂರು ಮಾಡಿದ ನಂತರ ಇದನ್ನ ಕುಕ್ಕರಿನ ಬಟ್ಲೆ ಇರುತ್ತಲ್ಲ ಪಾತ್ರೆ, ಅದರಲ್ಲಿ 1-2 ಕಪ್ ನೀರು ಜೊತೆಗಿಟ್ಟು ನೀವು ಪ್ರೆಷರ್ ಹಾಕಿದ ಇಡ್ಲಿ ಬೇಯಿಸ್ಕೊಳ್ಳೋ ತರಹ 15-20 ನಿಮಿಷ ಬೇಯಿಸ್ಕೊಳ್ಳಿ. ನಿಮ್ಮ ಹತ್ರ ಕುಕ್ಕರ್ ಇಲ್ಲ, ಚಿಂತೆ ಇಲ್ಲ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದರ ಸ್ವಲ್ಪ ಸಣ್ಣ ಉರಿದನ್ನು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಅದು ಕೂಡ ಒಂದು 15-20 ನಿಮಿಷ ಸಾಕು. ಇವಾಗ ಬೆಂದ ನಂತರ ಮೀನು ಬಹಳ ಮೃದುವಾಗಿ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ. ಆದರೆ ಸ್ವಲ್ಪ ಬಿಸಿನಾಗಿರೋದ್ರಿಂದ ನಿಧಾನವಾಗಿ ಹುಷಾರಾಗಿ ಜೋಪಾನವು ಹೊರಗಡೆ ತಕ್ಕೊಳ್ಳಿ. ತೆಗೆದುಬಿಟ್ಟು ಸ್ವಲ್ಪ ಆರದ ನಂತರ ಆ ಮೀನಿನ ಬಿಳಿ ಮಾಂಸ ಇರುತ್ತೆ ನೋಡಿ, ಅಂದರೆ ಅದನ್ನ ಚರ್ಮ ಬೇಡ, ಅದ್ರ ಮೀನಿನ ಮೂಳೆ ಬೇಡ, ಸ್ವಲ್ಪ ಕಂದು ಬಣ್ಣದ ಮಾಂಸ ಇರುತ್ತೆ ಅದು ಬೇಡ. ಬಿಳಿ ಮಾಂಸ ಮಾತ್ರ ಮೀನಿನ ಮುಳ್ಳುಗಳಿಂದ ಬೇರೆ ಮಾಡಿಕೊಂಡು ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಮಾತ್ರ ಜ್ಞಾಪಕ ಇಟ್ಕೋಬೇಕು, ನೀವು ನೀವು ಮೀನನ್ನ ಬೇಯಿಸಲಿಕ್ಕೆ ಅಂತ ಒಂದು ನೀರು ಹಾಕಿರ್ತೀರಲ್ಲ ಅದನ್ನ ಬಿಸಾಡಬೇಡಿ, ಹಾಗೆ ಇಟ್ಕೊಳ್ಳಿ. ಹಾ, ಬೇಕಾಗುತ್ತೆ ನಮಗದು. ಇವಾಗ ನೀವು ಈ ಒಂದು 100 ಗ್ರಾಮ್ ಅಷ್ಟು ಬೇಯಿಸಿದ ಮೀನಿನ ಮಾಂಸನ ಅದರ 3 ಪಟ್ಟು ನೀರು, ಅಂದರೆ 1.25 ಲೀಟರ್ ನೀರು ಜೊತೆಗೆ, ಯಾವ ನೀರು ಬೇಯಿಸಿದ ನೀರು ಅದು ನೀರು ಜೊತೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಒಂದ್ಸಲ ಚೆನ್ನಾಗಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮೀನು ಮತ್ತು ನೀರನ್ನು ಇನ್ನೊಂದು ಪಾತ್ರೆ ಹಾಕ್ಕೊಳ್ಳಿ, ವರ್ಗಾವಣೆ ಮಾಡ್ಕೊಳ್ಳಿ. ಅದಕ್ಕೆ ಅಂದರೆ ಈ ಮಿಕ್ಸಿ ಜಾರ್ ಇರುತ್ತಲ್ಲ, ಹೌದೌದು, ಅದಕ್ಕೆ ಇನ್ನೊಂದ್ಸಲ ಇನ್ನೂ 1/4 ಲೀಟರ್ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿನ ತೊಳ್ಕೊಂಡು ಈ ನೀರನ್ನು ಕೂಡ ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಈ ಪಾತ್ರೆಗೆ 200 ಗ್ರಾಮ್ ಮೆಕ್ಕೆಜೋಳದ ಹಿಟ್ಟು, 1/2 ಚಮಚ ಉಪ್ಪು, ಒಂದಲ 1/2 ಚಮಚ ಕರಿಮೆಣಸಿನ ಪುಡಿ ಅಥವಾ ಬ್ಯಾಡಗಿ ಮೆಣಸಿನ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ನಿಂಬೆ ಉಪ್ಪು, ನಿಂಬೆ ಉಪ್ಪು ಸಿಗದೆ ಹೋದರೆ 1/2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ 1/4 ಚಮಚ ಐನೋಮೋಟೋ ಅಂತ ಹೇಳ್ತಾರೆ, ರುಚಿ ಬರಿಸುತ್ತೆ, ಅದನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಸ್ಕೊಳ್ಳಿ. ನಂತರ ಈ ಪಾತ್ರೆಯನ್ನು ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ, ಆ ಪಾತ್ರೆಯಲ್ಲಿ ಕುದೀತಿರೋ ನೀರು ಇರಬೇಕು. ನಾವು ಕುದೀತಿರೋ ನೀರಲ್ಲಿ ಈ ನಮ್ಮ ಈ ಮಿಶ್ರಣ ಇದೆಲ್ಲ ಅದನ್ನ ಇಟ್ಕೊಳ್ತೀವಿ. ನಾವು ಸೀದಾ ಇಟ್ಕೊಳಕ್ಕೆ ಹೋದರೆ ಕೆಲಸ ತಳ ಹತ್ತು ಬಿಡುತ್ತೆ ಪಾತ್ರೆ. ಅದರಿಂದಾಗಿ ನೀವು ನೀರಿನಲ್ಲಿ ಕುದಿಯುತ್ತಿರೋ ನೀರಲ್ಲಿ ಇಟ್ಕೊಂಡ್ರೆ ತಳ ಹತ್ತೋದಿಲ್ಲ. ಇವಾಗ ಅದರಲ್ಲಿ ಇಟ್ಕೊಂಡು ನಿಧಾನವಾಗಿ ತಿರುಗಿಸ್ತಾ ಇರಿ. ಹಾಗೆ ನಿಧಾನವಾಗಿ ಅದು ಸಂಡಿಗೆ ಬೆಂದು ಹೋಗುತ್ತೆ, ಚೆನ್ನಾಗಿ ಬೆಂದು ಒಂಥರ ನಿಮಗೆ ಈ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಬರುತ್ತೆ ನೋಡಿ, ಆ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದ ನಂತರ ಚೆನ್ನಾಗಿ ಬೆಂದ ನಂತರ ಸಣ್ಣಗೆ ಹಿಟ್ಟು ಅದನ್ನ ಚಕ್ಕಲಿ ಒರಳಲ್ಲಿ ಹಾಕ್ಕೊಂಡು ನಿಮಗೆ ಇಷ್ಟವಾದ ಯಾವ್ದಾವ ಒಂದು ಆಕಾರದಲ್ಲಿ ಹಾಕ್ಕೊಂಡು ಅದನ್ನ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಒತ್ತಬಿಡಿ. ಒತ್ತಿದ ಈ ಸಂಡಿಗೆ ಹಿಟ್ಟಿರುತ್ತಲ್ಲ ಅದನ್ನ ನೀವು 2 ದಿವಸ ಒಂದು ಬಿಸಿಲು ಚೆನ್ನಾಗಿ ಒಣಗಿಸ್ಬಿಟ್ರೆ ನಿಮ್ಮ ಸಂಡಿಗೆ ತಯಾರು. ಇವಾಗ ನೀವು ಈ ಮಿಶ್ರಣಕ್ಕೆ ನೀವು ಹಾಕೋ ನೀರು ಅಥವಾ ಜೋಳದ ಹಿಟ್ಟಿನ ಪ್ರಮಾಣನ ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೋಬಹುದು. ನಿಮಗೆ ಇಷ್ಟ ಆದರೆ ಇದಕ್ಕೆ ಹಾಕೋ ಉಪ್ಪು ಅಥವಾ ಕರಿಮೆಣಸಿನ ಪುಡಿ ಅದನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನಿಮ್ಮ ಹತ್ರ ಅಕಸ್ಮಾತ್ ಈ ಮೆಕ್ಕೆಜೋಳದ ಹಿಟ್ಟು ಈ ಕಾರ್ನ್ ಫ್ಲೋರ್ ಅಂತಾರೆ ಸಾಮಾನ್ಯ ಎಲ್ಲ ಕಡೆ ಸಿಗುತ್ತೆ. ಇವಾಗ ಈ ಗೋಬಿ ಮಂಚೂರಿಯನ್ ಹಾಗ ಮಂಚೂರಿಯನ್ ಹೇಳ್ತಾರಲ್ಲ ಅದಕ್ಕೆ ಬಳಸೋ ಹಿಟ್ಟು ಯಾವುದಪ್ಪ ಅಂದ್ರೆ ಈ ಕಾರ್ನ್ ಫ್ಲೋರೆ ಮೆಕ್ಕೆಜೋಳದ ಹಿಟ್ಟು. ಅದು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ನೀವು ದೋಸೆಗೆ ಬಳಸ್ತಿರಲ್ಲ ಅಕ್ಕಿ ಹಿಟ್ಟು ಅದನ್ನು ಕೂಡ ಇದೇ ಪರ್ಪಸ್ ನಾವು ಉಪಯೋಗಿಸ್ಕೋಬಹುದು. ಇದರ ಜೊತೆಗೆ ಸ್ವಲ್ಪ ನಿಮ್ಗೆ ಏನೋ ಮರಗೆಣಸಿನ ಹಿಟ್ಟು ಸಿಕ್ಕರೆ ಅದನ್ನ ಕೂಡ ಸ್ವಲ್ಪ ಬಳಸಿ, ಜಾಸ್ತಿ ಬೇಡ ಸ್ವಲ್ಪ ಬಳಸಿ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಕರಿದ ಸಂಡಿಗೆ ಗರ್ಗರಿ ಅಷ್ಟೇ ಅಲ್ಲ ಸ್ವಲ್ಪ ಮೃದುವಾಗಿ ಕೂಡ ಇರುತ್ತೆ, ತೀರಾ ಕಟಕಲಾಗಲ್ಲ. ಈ ಒಣಗಿಸಿದ ಸಂಡಿಗೆನ ಹೇಗೆ ಮಾಡಿದ್ಮೇಲೆ ನೀವು ಒಂದು ಡಬ್ಬದಲ್ಲೋ ಪ್ಲಾಸ್ಟಿಕ್ ಚೀಲದಲ್ಲೋ ಹಾಕಿ 1 ವರ್ಷದ ತನಕ ಇಟ್ಕೋಬಹುದು, ಏನೂ ಆಗಲ್ಲ. ಮತ್ತೆ ಈ ಇನ್ಯಾವ ಮೀನಿನ ಪದಾರ್ಥಗಳನ್ನು ನಮ್ಮ ಮಹಿಳೆಯರು ಮನೆಯಲ್ಲಿ ಮಾಡ್ಕೋಬಹುದು ಅಂತಾರೆ ಈ ಒಂದು ಸಂಡಿಗೆಯನ್ನು ಬಿಟ್ಕೊಂಡ್ರೆ? ಇವಾಗ ನಮ್ಮ ಕರ್ನಾಟಕದಲ್ಲಿ ಬಹಳ ಉಪಯೋಗಿಸೋ ಒಂದು ವ್ಯಂಜನ ಅಂದರೆ ಚಟ್ನಿ ಪುಡಿ. ಮಹಿಳೆಯರಿಗೆ ಗೊತ್ತು, ಕರಿಬೇವಿನ ಚಟ್ನಿ ಪುಡಿ ಇದೆ, ಶೇಂಗಾ ಚಟ್ನಿ ಪುಡಿ ಇದೆ, ಹುಚ್ಚಳ್ಳಿನ ಚಟ್ನಿ ಪುಡಿ ಇದೆ, ನಾವು ಸಾಮಾನ್ಯವಾಗಿ ಬಳಸೋ ಕಡಲೆಬೇಳೆ ಕೊಬ್ಬರಿ ಚಟ್ನಿ ಪುಡಿ ಇದೆ. ಈಗ ತರಹೇವಾರು ಚಟ್ನಿ ಪುಡಿಗಳಿದ್ದಾವೆ. ಇನ್ನು ಗೃಹಿಣಿ ಮನೆಯಲ್ಲೇ ಮಾಡಿಕೊಂಡು ಬಳಸ್ತಾರೆ. ಈ ಸಾಲಿಗೆ ನಾವು ಮೀನಿನ ಚಟ್ನಿ ಪುಡಿ ಕೂಡ ಸೇರಿಸಬಹುದು. ಸ್ವಲ್ಪ ಮುಂಚೆ ಮೀನಿನ ಪೌಷ್ಟಿಕತೆ ಬಗ್ಗೆ ಹೇಳಬೇಕಾದ್ರೆ, ಈ ನಾಟಿ ಮೀನುಗಳು ಬಹಳ ರುಚಿ ಇರ್ತವೆ, ಅಲ್ಲಿ ಬಹಳ ಪೌಷ್ಟಿಕಾಂಶಗಳಿದ್ದಾವೆ ಅಂತ ಹೇಳಿದ್ದೆ. ಈ ನಾಟಿ ಮೀನುಗಳು ಸಾಮಾನ್ಯವಾಗಿ ಮೀನುಗಾರರು ಸ್ವಲ್ಪ ಜಾಸ್ತಿ ಸಿಕ್ಕರೆ ಅಂತ ಇಟ್ಕೊಳ್ಳಿ, ಅದು ನಾವು ಮನೆ ಮಟ್ಟಿಗೆ ಅವರು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಉಪಯೋಗಿಸ್ಕೋತಾರೆ. ಆದರೆ ಕೆಲವು ಜಲಾಶಯಗಳಲ್ಲಿ ಇವು ಬಹಳಷ್ಟು ಹೇರಳವಾಗಿ ಸಿಗ್ತವೆ, ಅವ್ರನ್ನ ಅವರು ವಾಣಿಜ್ಯ ಸ್ತರದಲ್ಲಿ ಬಲೆಗಳ ಮೇಲೋ ಅಥವಾ ಗಟ್ಟಿ ನೆಲದ ಮೇಲೋ ಹಾಕಿ ಒಣಗಿಸ್ಬಿಟ್ಟು ಬಿರುಸಲಲ್ಲಿ ಮಾರಾಟ ಮಾಡ್ತಾರೆ. ಅದರಲ್ಲಿ ಈ ತರ ಈ ಒಣಗಿಸಿದ ಮೀನುಗಳಿದ್ದಾವೆ, ನಾಟಿ ಮೀನುಗಳು, ಅದರಿಂದ ಚಟ್ನಿ ಪುಡಿ ಮಾಡೋಕ್ಕೆ ಬಹಳ ಉಪಯುಕ್ತ, ಬಹಳ ರುಚಿ ಕೂಡ. ಅದರಲ್ಲಿ ಏನಪ್ಪ ಅದು ಎನಪು ಮತ್ತು ಹಾಲತೆ ಮೀನು ಅಂತ 2 ಸಿಗ್ತವೆ ಒಣ ಮೀನುಗಳು, ಅವು ಬಹಳ ರುಚಿ ಇರ್ತವೆ. ಇವು ನಮಗೆ ಚಟ್ನಿ ಪುಡಿ ಮಾಡೋಕ್ಕೆ ಬಹಳ ಉಪಯುಕ್ತ. ಈ ಚಟ್ನಿ ಪುಡಿ ಮಾಡಬೇಕಾದ್ರೆ ಏನಪ್ಪ ಮಾಡಬೇಕು ಅಂದರೆ, ನೀವು ಬಾಜಾರಿಂದ ಖರೀದಿ ಮಾಡ್ಕೊಂಡು ಬಂದಿರ್ತೀರ ಒಣ ಮೀನನ್ನು, ಅದನ್ನು ನಾವು ಬಳಸೋಕ್ಕೆ ಮುಂಚೆ ಸ್ವಲ್ಪ ಅದ್ರ 10 ಪಟ್ಟು ನೀರಿನಲ್ಲಿ ನೆನೆಸ್ಕೊಳ್ಳಿ. ಅಂದರೆ 1 ಕೆಜಿ ನೀವು ಒಣ ಮೀನು ತೊಗೊಂಬಂದರೆ ಅದು 10 ಲೀಟರ್ ನೀರಿನಾಗ ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಳ್ಳಿ, ನೆನೆಸ್ಕೋಬೇಕು. ಆ ಒಂದು 5 ನಿಮಿಷ ನೆನೆಸ್ಕೊಂಡ ನಂತರ ತಿರುಗಿ ಒಂದು 5 ನಿಮಿಷ ತಿರುಗಿಸ್ತಾ ಇರಿ. ತಿರುಗಿಸಿದ ನಂತರ ನೀವು ಒಂದು ಜರಡಿಲಿ ಈ ನೆನೆಸಿದ್ದು ಮತ್ತು ತಿರುಗಿಸಿದ ಮೀನನ್ನು ಹಾಕ್ಬಿಟ್ಟು ನೀರನ್ನೆಲ್ಲ ಬಸ್ಕೊಂಬಿಡಿ, ಸೋರು ಹೋಗುತ್ತೆ ನೀರು. ಇವಾಗ ತಿರುಗಿ ಇನ್ನೊಂದ್ಸರಿ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ತೊಳ್ಕೊಂಬಿಡಿ. ಇದರಿಂದ ಏನಾಗುತ್ತಪ್ಪ ಅಂದರೆ, ಈ ವಾಣಿಜ್ಯ ಸ್ತರದಲ್ಲಿ ನಾವು ಹೇಗೆ ಮೀನು ಒಣಗಿಸಿರ್ತಾರೆ ಅದಕ್ಕೆ ಸ್ವಲ್ಪ ಮಣ್ಣು ಕೊಳೆ ಹತ್ತಿರುತ್ತೆ, ನಾವು ಈ ಥರ ತೊಳೆಯೋದ್ರಿಂದ ಎಲ್ಲ ಹೊರಟೋಗುತ್ತೆ. ಈ ತೊಳೆದು ಶುಭ್ರವಾದ ಒಣಮೀನು ಇರುತ್ತಲ್ಲ ಅದನ್ನ 3-4 ಗಂಟೆ ಬಿಸಿಲಲ್ಲಿ ನೀವು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಮುಂಚೆನೆ ಒಣಗಿರೋದು, ಹಾಗಾಗಿ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ನೀವು ಈ ಕೆಲಸಕ್ಕೆ 4-5 ಗಂಟೆ ಸಾಕಾಗುತ್ತೆ. ಇವಾಗ ನಿಮ್ಮ ಮೀನು ಒಣಗಿಸಿರಿ, ಶುಭ್ರವಾಗಿಸಿರೋ ಮೀನು ತಯಾರು. ಇದನ್ನು ನೀವು ಉಪಯೋಗಿಸೋದು ಬಹಳ ಸುಲಭ. ಚಟ್ನಿ ಪುಡಿ ಮಾಡಲಿಕ್ಕೆ ನೀವು ಸಾಮಾನ್ಯವಾಗಿ ಬೇರೆ ಸಾಮಗ್ರಿಗಳನ್ನೆಲ್ಲ ಸಣ್ಣ ಉರಿಲಿ ಹುರ್ಕೋತೀರ, ಕಡಲೆಬೇಳೆ ಆಗಲಿ, ಕೊಬ್ಬರಿ ಆಗಲಿ, ಇಂಥವನ್ನೆಲ್ಲ. ಇದನ್ನು ಕೂಡ ಒಣಮೀನನ್ನು ಕೂಡ ಇದೇ ಥರ ಗರಿಗರಿಯಾಗಿ ಹುರ್ಕೊಳ್ಳಿ, ಹುರ್ಕೊಂಡು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಮತ್ತು ಉಳಿದ ಚಟ್ನಿ ಪುಡಿಗೆ ಬೇಕಾಗಿರೋ ಸಾಮಾನು ಏನೇನಿದೆ ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ಎಲ್ಲ ಮಿಶ್ರಣ ಮಾಡಿದ್ರೆ ನೀವು ನಿಮ್ಮ ಚಟ್ನಿ ಪುಡಿ, ಮೀನಿನ ಚಟ್ನಿ ಪುಡಿ ತಯಾರು. ಇದರಲ್ಲಿ ನೀವು ಒಣಮೀನನ್ನು 40% ತನಕ ಬಳಸ್ಬೋದು, 40% ತನಕ ನಾವು ಇದರಲ್ಲಿ ಬಳಸ್ಕೋಬಹುದು. ಸೊ ಹಾಗಾಗಿ ಬೇಕಾದಷ್ಟು ಮೀನು ಇರುತ್ತೆ, ಒಳ್ಳೆ ಘಮಘಮ ಅಂತ ಮೀನಿನ ವಾಸನೆ ಬರುತ್ತೆ. ಒಂದು 6 ತಿಂಗಳು ಕೂಡ ಇಟ್ಟರು ಏನೂ ಆಗೋದಿಲ್ಲ. ಮುಖ್ಯವಾಗಿ ನಾವು ಈಗ ಸಂಡಿಗೆ ಮತ್ತು ಈ ಚಟ್ನಿ ಪುಡಿ ಮಾಡೋದನ್ನು ನೋಡಿದ್ದಾಯಿತು. ಇವೆಲ್ಲ ನಮ್ಮ ದಕ್ಷಿಣ ಭಾಗದ ರಾಜ್ಯಗಳ ಒಂದು ಪಾರಂಪರಿಕ ಒಂದು ತಿನಿಸುಗಳು ಅಂತ ಹೇಳ್ಬೋದು. ಹೌದು ಹೌದು. ಇನ್ನು ಆಧುನಿಕವಾಗಿ ಅಡುಗೆ ಮಾಡ ಬಯಸುವಂಥ ಮಹಿಳೆಯರಿಗೆ ಈ ದೀರ್ಘಕಾಲ ಬಾಳಿಕೆ ಬರುವಂಥ ಪದಾರ್ಥಗಳನ್ನೇನಾದರೂ ನಾವು ಮಾಡ್ಕೋಬೋದೇ? ಇವಾಗ ಮಾಡರ್ನ್ ಅಡುಗೆ ಮಾಡಬೇಕು ಅಂದರೆ ನಮ್ಮ ಮಹಿಳೆಯರು ಏನಿಲ್ಲ, ಒಂದು ಹೇಳ್ತೀನಿ ಹೇಳಿ, ಇನ್ಸ್ಟಂಟ್ ಫಿಶ್ ಸೂಪ್ ಪೌಡರ್, ಅಂದರೆ ಮೀನಿನ ಸೂಪಿನ ಪುಡಿ. ಇದನ್ನು ಮಾಡೋದು ಸ್ವಲ್ಪ ಉದ್ದದ ವಿಧಾನ, ಆದರೆ ಸರಳ, ತೀರಾ ಕಷ್ಟದ್ದೇನಲ್ಲ. ಮೊದಲಿಗೆ ಏನು ಮಾಡಬೇಕು ಅಂದರೆ ನೀವು ಇವಾಗ ನೀವು ಆವಾಗಲೇ ಒಂದ್ಸಲ ಮೀನಿನ ಸಂಡಿಗೆ ಮಾಡಬೇಕಾದ್ರೆ ಅದನ್ನ ಮೀನನ್ನು ಬೇಯಿಸ್ಬಿಟ್ಟು ಮಾಂಸ ಮಾತ್ರ ಬೇರೆ ಮಾಡ್ಕೊಂಡ್ರಿ ಅಂತ ಹೇಳಿದ್ನಲ್ಲ ಅದನ್ನ ಹಾಗೇನೆ ಮಾಡ್ಕೊಳ್ಳಿ. ಇವಾಗ ಆ ಬೇಯಿಸಿ ಬೇರೆ ಮಾಡಿದ ಮಾಂಸದ ಜೊತೆಗೆ ಮೆಕ್ಕೆಜೋಳದ ಹಿಟ್ಟು ಅಂದರೆ ಕಾರ್ನ್ ಫ್ಲೋರ್ ಅದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಸರಿ, ರುಬ್ಕೊಳ್ಳಿ ಅದನ್ನು. ಈ ಸಾಮಾನ್ಯವಾಗಿ ಈ ಮೆಕ್ಕೆಜೋಳದ ಹಿಟ್ಟಿಗೆ ಅದರ 2 ಅಥವಾ 2.5 ಪಟ್ಟು ನಾವು ಅದರ ಬೇಯಿಸಿದ ಮಾಂಸ ಹಿಡಿಸುತ್ತೆ. ಸೊ ಮಿಕ್ಸಿಲಿ ನೀವು ಹಿಟ್ಟು ಮತ್ತು ಬೇಯಿಸಿದ ಮಾಂಸನ ಸ್ವಲ್ಪ ಉಪ್ಪಿನ ಜೊತೆಗೆ ಸೇರಿಸಿ ರುಬ್ಬಿಕೊಂಡಾಗ ಅದು ಒಂದು ಸ್ವಲ್ಪ ಒದ್ದೆ ರವೆ ಬರುತ್ತಲ್ಲ ಆ ಥರ ಆಗೋಗುತ್ತೆ. ಈ ಒದ್ದೆ ರವೆ ತರಹ ಆಗಿರೋ ಈ ಮಿಕ್ಸ್ಚರ್ನ, ಈ ಮಿಶ್ರಣನ ನೀವು ಒಂದು ದೊಡ್ಡ ಕಣ್ಣಿನ ಜರಡಿ ಅಥವಾ ಯಾವುದಾದ್ರೊಂದು ತೂತಿರೋ ಪಾತ್ರೆಗಳಲ್ಲಿ ಹಾಕ್ಕೊಂಡು ಜರಡಿ ತರಹ ಮಾಡಿ ಒಂದು ಪ್ಲಾಸ್ಟಿಕ್ನ ಹಾಳೆ ಮೇಲೆ ಅಥವಾ ಬರೀ ಕೈದನಲ್ಲೇ ಕೂಡ ಅದನ್ನ ಹರಡ್ಕೊಳ್ಳಿ. ಅದನ್ನ ಚೆನ್ನಾಗಿ ನೀವು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಅದು ಒಂದಿನದಲ್ಲಿ ಒಣಗೋಗುತ್ತೆ ಅಥವಾ ಹಬ್ಬ ಹಬ್ಬ ಅಂದರೆ 2 ದಿವಸ ಆಗ್ಬೋದು. ಈ ಒಣಗಿದ್ದ ಈ ಮೀನಿನ ಪುಡಿಯನ್ನು ನೀವು ಮೀನು ಮತ್ತು ಮೆಕ್ಕೆಜೋಳದ ಹಿಟ್ಟಿನ ಪುಡಿನ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದರ ಒಣಗಿಸಿರೋ ಪುಡಿನ ನಾವು ಬೇರೆ ಬೇರೆ ಸಾಂಬಾರ ಪದಾರ್ಥಗಳ ಜೊತೆಗೆ ಮಿಶ್ರಣ ಮಾಡಬೇಕು. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪುಡಿ ಅಥವಾ ಅದರ ಪೌಡ್ರು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ನಾವು ಕೆಜಿಗಟ್ಟಲೆ ಮಾಡ್ತೀವಿ ಅಂದರೆ ನಿಮಗೆ ಮಾರುಕಟ್ಟೆಲ್ಲೇ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಇವಾಗ ಸಿಗುತ್ತೆ. ಆದರೆ ಮನೆ ಮಟ್ಟಿಗೆ ಮಾಡ್ತೀವಿ ಅಂದರೆ ಅಷ್ಟು ನೀವು ತರಿಸ್ಕೋಬೇಕಾಗಿಲ್ಲ. ಏನು ಮಾಡಬೇಕಪ್ಪ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೂಡ ತೆಳ್ಳಗೆ ಹೆಚ್ಚಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಒಂದು 2-3 ದಿವಸ ಒಣಗಿಸ್ಕೊಂಡ್ರೆ ಅದು ಗರ್ಗರಿಗೆ ಒಣಗುತ್ತೆ. ಅದನ್ನು ಕೂಡ ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ನೀವು ಯಾವುದು ಇಟ್ಕೊಂಡ್ರೂ ಕೂಡ ಅದನ್ನ ಚೆನ್ನಾಗಿ ಒಂದು ಗಾಳಿ ಆಡದೆ ಇರೋ ಥರ ಒಂದು ಡಬ್ಬಿನಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ಇವಾಗ ನೀವು ಫಿಶ್ ಸೂಪ್ ಪೌಡ್ರ್ ಮಾಡಬೇಕು, ಫಿಶ್ ಸೂಪ್ ಪುಡಿ. ಏನಪ್ಪ ಅಂದರೆ ಇವಾಗ ಮುಂಚೆ ನೀವು ಜೋಳದ ಹಿಟ್ಟಿನ ಜೊತೆಗೆ ಮೀನು ಒಣಗಿಸ್ಕೊಂಡಿದ್ರಲ್ಲ ಅದು ಈರುಳ್ಳಿ ಪುಡಿ, ಬೆಳ್ಳುಳ್ಳಿ ಪುಡಿ, ಉಪ್ಪು, ಸ್ವಲ್ಪ ಹಾಲಿನ ಪುಡಿ, ಸ್ವಲ್ಪ ಸಕ್ಕರೆ, ಕರಿಮೆಣಸು ಅಥವಾ ಬಿಳಿ ಮೆಣಸಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ನಿಮಗೆ ರುಚಿಗೆ ಬೇಕು ಅಂದರೆ ಸ್ವಲ್ಪ ಚಕ್ಕೆ ಅಥವಾ ಲವಂಗದ ಪುಡಿ, ಕೊಂಚ ನಿಂಬೆ ಉಪ್ಪು, ಐನೋಮೋಟೊ, ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ತಿರುಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನಿಮ್ಮ ಫಿಶ್ ಸೂಪ್ ಪೌಡ್ರ್ ಸಿದ್ಧ. ಇದು ಇನ್ಸ್ಟೆಂಟ್. ಯಾಕಪ್ಪ ಅಂದರೆ 1 tsp ನೀವು ಈ ಸಿದ್ಧಪಡಿಸೋ ಸೂಪ್ ಪೌಡ್ರ್ ತೊಗೊಂಡು 1.5 ಲೋಟ ತಣ್ಣೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕದರ್ಬಿಡಿ, 1-2 ನಿಮಿಷ ಚೆನ್ನಾಗಿ ಕುದಿಸಿ, ನಿಮ್ಮ ಬಿಸಿ ಬಿಸಿಯಾದ ಫಿಶ್ ಸೂಪ್ ತಯಾರು ನಿಮ್ಗೆ. ಇದನ್ನು ಊಟಕ್ಕೆ 1-5 ನಿಮಿಷ ನೀವು ಸಿಕ್ಕರೆ ಸಾಕು, ಅದು ಮುಂಚೆ ಮಾಡ್ಕೊಂಡ್ಬಿಡ್ಬೋದು ನೀವು. ಈಗ ಮುಖ್ಯವಾಗಿ ನಮ್ಮ ಕೇಳುಗರು ನಿಮ್ಮ ಕಚೇರಿಯನ್ನು ಹೇಗೆ ಸಂಪರ್ಕಿಸ್ಬೋದು ಅಂತೀರಿ? ನಮ್ಮ ಕಚೇರಿಯನ್ನು ಸಂಪರ್ಕಿಸಬೇಕು ಅಂದರೆ ನೀವು ಕಾಗದ ಬರೀತೀವಿ ಅಂದರೆ ಇನ್ಚಾರ್ಜ್ ವಿಜ್ಞಾನಿ, ಕೇಂದ್ರೀಯ ಸಿಹಿನೀರು ಜೀವಪಾಲನಾ ಸಂಸ್ಥೆ, ಹೆಸರಘಟ್ಟ ಕೆರೆ ಅಂಚೆ, ಬೆಂಗಳೂರು, 5600089 ಈ ವಿಳಾಸಕ್ಕೆ ಕಾಗದ ಬರೆಯಿರಿ. ನೀವು ಫೋನ್ ಮಾಡ್ತೀವಿ ಅಂದರೆ 080 ನಮ್ಮ ಕೋಡು, 2-8-4-7-9-8-9 ಸಂಖ್ಯೆಗೆ ಫೋನ್ ಮಾಡಿ, ಅಥವಾ ಇಮೇಲ್ ಬರಿತೀವಿ ಅಂತ ಹೇಳಿದ್ರೆ cifabgl@redifmail.com cifabgl@redifmail.com ಈ ಇಮೇಲ್ ವಿಳಾಸಕ್ಕೆ ಕೂಡ ನೀವು ಕಾಗದ ಬರೀಬಹುದು. ಆತ್ಮೀಯ ರೈತ ಮಹಿಳೆಯರೇ ಮತ್ತು ರೈತ ಬಾಂಧವರೇ, ಈ ಮೀನಿನ ಪೌಷ್ಟಿಕತೆ ಮತ್ತು ಅದರಿಂದ ತಯಾರಿಸಬಹುದಾದಂತಹ ಪದಾರ್ಥಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MR ರಘುನಾಥ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9441-90395. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9441-90395. ತುಂಬ ಸಂತೋಷ ಡಾಕ್ಟರ್ ರಘುನಾಥ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಮೀನಿನ ಒಂದು ಪೌಷ್ಟಿಕತೆ ಮತ್ತು ಮೀನಿನ ಒಂದು ವಿವಿಧ ಪದಾರ್ಥಗಳ ತಯಾರಿಕೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಜಗದೀಶ್. ಇದುವರೆಗೆ ಮೀನಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಮೀನು ಪೌಷ್ಟಿಕತೆ ತಜ್ಞರಾದ ಡಾಕ್ಟರ್ MR ರಘುನಾಥ್ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ನೊಣ ಮತ್ತು ಓಟೆ ಕೊರಕ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎನ್ ಸುಮಿತ್ರಮ್ಮ ಅವರೊಂದಿಗೆ ಸಂದರ್ಶನ. ಆನಂತರ ಮೇವಿನ ಸಮರ್ಥ ಬಳಕೆ ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಇದು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ, ಡಾ ಎನ್ ಗೋಪಾಲಕೃಷ್ಣ ಅವರಿಂದ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00–7:34, 7:45–8:00 ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಸದ್ಬಳಕೆ. ಭಾಗವಹಿಸುವವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 8:00 ಮನ್ ಕಿ ಬಾತ್ ಬೆಳಗ್ಗೆ ಪ್ರಸಾರವಾದ ರಾಷ್ಟದ ಜನತೆಯನ್ನ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಉದ್ದೇಶಿಸಿ ಮಾತನಾಡಿದ ಭಾಷಣದ ಕನ್ನಡ ಅವತರಣಿಕೆಯ ಮನದ ಮಾತು ಮರುಪ್ರಸಾರವಾಗಲಿದೆ. 9:05 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳ ಕುರಿತ ವಾರ್ತಾ ಸಂಚಿಕೆ, ಪ್ರಸ್ತುತಿ ಅರ್ನವ್ ಕೋಟೇಶ್ವರ್. ಆನಂತರ ಮಕ್ಕಳ ಗೀತೆಗಳು ಪ್ರಸಾರವಾಗಲಿವೆ. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಭೋಲಾನಾಥ್ ಮಿಶ್ರಾ ಅವರ ಗಾಯನ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 11:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ.